ಪರಮಾತ್ಮನ ಈ ಸೃಷ್ಟಿಯಲ್ಲಿ 84 ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮವೇ ಶ್ರೇಷ್ಠ ಅಂತ ಶಾಸ್ತ್ರ ಹೇಳ್ತದೆ. ಧರ್ಮದಿಂದ ಅರ್ಥವನ್ನ ಗಳಿಸಿ ಅದನ್ನ ಮೋಕ್ಷಕ್ಕೆ ವಿರುದ್ಧವಲ್ಲದ ಕಾಮದಲ್ಲಿ ತೊಡಗಿಸುವುದನ್ನೇ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಜೀವನ ಅಂತ ಹೇಳೋದು. ಜೀವನ ಉಜ್ಜೀವನ ಎಂಬುದಾಗಿ ಎರಡು ಪದಗಳು. ಜೀವನ ಅಂತಂದ್ರೆ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಎಲ್ಲ, ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಎಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ. ಯಾರ ಹೊಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಎಲ್ಲ, ನರ ಜನ್ಮ ದೊಡ್ಡದೈತಿ ನರಕದೊಳು ಬಿದ್ದು ಸಾಯ್ತಿ, ನರ ಜನ್ಮ ದೊಡ್ಡದೈತಿ ನರಕದೊಳು ಬಿದ್ದು ಸಾಯ್ತಿ. ನರ ಜನ್ಮ ಅನ್ನುವಂಥದ್ದು ಪರಮಾತ್ಮ ನಮಗೆ ಕೊಟ್ಟಿರುವಂತಹ ಒಂದು ಅತ್ಯುತ್ತಮವಾದಂತಹ ಉಡುಗೊರೆ. ನಮ್ಮ ಈ ಜನ್ಮದಲ್ಲಿ ನಾವು ಅಂದ್ಕೊಳ್ಬಹುದು ಯಾವುದೋ ಒಂದು ಪ್ರಾಣಿ ಅನ್ಕೊಂಡ್ರೋ, ಏ ನನಕ್ಕಿಂತ ಎಮ್ಮೆ ಜನ್ಮನೇ ಶ್ರೇಷ್ಠ ಅಂತ. ಅದು ಹೇಗಾಗತ್ತೆ? ಮನುಷ್ಯನ ಜನ್ಮ ಮನುಷ್ಯನಿಗೆ, ಕಣ್ಣು ಕಿವಿ ಮೂಗು ಬಾಯಿ ನಾಲಿಗೆಗಳು ಕೊಟ್ಟಿರುವುದು ಯಾಕೆ ಪರಮಾತ್ಮ? ಪರಮಾತ್ಮನನ್ನ ಧ್ಯಾನಿಸ್ಲಿಕ್ಕೆ ಅಂತ ಹೇಳಿ. ಹಾಗಿರುವಾಗ ಯಾರ ಹೊಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಎಲ್ಲ, ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಎಲ್ಲ. 10 ಬಾಲ್ಯ, 20 ನಗು, 30 ಬಯಕೆ, 40 ನಟನೆ, 50 ಆಸೆ, 60 ಮರುಳು, 70 ಕೂಗು, 80 ಬಾಗು, 90 ಮಾಗು, 100 ಬದುಕಿದ್ರೆ ಹೊತ್ತುಕೊಂಡು ಹೋಗು ಅಂತ ಹೇಳ್ತಾರೆ. ನಾವೆಲ್ಲ ಪರಿಕರಗಳನ್ನ ಸೇರಿಸ್ಕೊಂಡು ಹೋದ್ರೆ ಒಬ್ಬ ಪುಟ್ಟದಾದಂತ ಹುಡುಗ, 10 ಹುಡುಗ ಬಂದು ಕೇಳ್ತಾನೆ, ಡ್ಯಾನ್ಸ್ ಗಿನ್ಸ್ ಮಾಡ್ತೀರಾ ಅಂತ. ಏನಪ್ಪ ನಾವಿಲ್ಲಿ ಡ್ಯಾನ್ಸ್ ಗಿನ್ಸ್ ಮಾಡಕ್ ಬಂದಿಲ್ಲಪ್ಪ, ಪದ ಹಾಡಕ್ ಬಂದಿದೀವಿ. ಓ ಡ್ಯಾನ್ಸ್ ಗಿನ್ಸ್ ಇಲ್ವಾ? ಹಂಗಾದ್ರೆ ಹೇಳ್ಬಿಟ್ಟು ಅವನು ಹೋದ. ಆ ಪ್ರಾಯ ಅಂತದ್ದು ಚಿಕ್ಕ ಹುಡುಗ, ಅವನ್ ಕೇಳ್ತದೆ ಅವನ ಮನಸ್ಸು. ಇನ್ನು 20 ನಗು, 20 ಬಂದ್ ಕೂಡ್ಲೇ ಏನಿಲ್ಲ, 20 ವಯಸ್ಸಿಗೆ ನಾನು ನನ್ನದು ಅನ್ನೋದು ಬರ್ತದೆ. ನನ್ನ ಯೌವನದ ಬಿರುಸು ಅವರಿಗೆ ತಲೆ ಎತ್ತಕೊಂಡು ಹೋಗೋದೆ ಗಾಡಿ ಹತ್ತಿ. ಏನಪ್ಪ ಸ್ವಲ್ಪ ನಿಧಾನವಾಗಿ ಬೈಕ್ ಓಡಿಸು, ಎಲ್ಲಾದ್ರೂ ಗುದ್ದಗಿದ್ದು ಬಿಟ್ಟಿಯ ಅಂದ್ರೆ, ಏ ನನ್ನ ಬೈಕು ನನ್ನಪ್ಪ ಕೊಡಿಸಿರೋದೇ, ನೀ ಕೊಡಿಸಿದೀಯಾ ಅಂತ ಕೇಳ್ತಾರೆ. 30 ಬಯಕೆ, 30 ಆದ ಕೂಡ್ಲೆ ನಾನು ಮದುವೆಗಿದ್ವೆ ಮಾಡ್ಕೊಳ್ಬೇಕು, ಮಕ್ಕಳು ಮರಿ ಸಂಸಾರ ಅಂತ ಇರಬೇಕು ಅಂತ ಅನಿಸ್ತದೆ. 40 ಆಸೆ, 40 ಬಂದ ಕೂಡ್ಲೆ ನಟನೆಗೂ ಪ್ರಾರಂಭವಾಗ್ಬಿಡುತ್ತೆ. ಪಂಚಾಯತದ ಮುಂದೆ ದಿನ ಹೋಗಿ ನಿಲ್ಲೋದೆ, ನನಗ ಅದ್ರ ಸಾಲ ಬರಲಿಲ್ಲ ಇದ್ರ ಸಾಲ ಬರಲಿಲ್ಲ ಅಂತ ಕೂಗ್ತಾ ಇರೋದೆ. 50 ಆಸೆ, 50 ಬಂದ್ರೆ ಸಾಕು, ನಾನು ಮಕ್ಕಳಿಗೆಲ್ಲ ಮಾತ್ರ ಹೊಲ ಗಿಲ ಮಾಡಿಡ್ಬೇಕು, ಒಂದ್ ಸ್ವಲ್ಪ ಸೈಟ್ ಗೀಟು ಖರೀದಿ ಮಾಡಿ ಇಟ್ಕೋಬಿಡು ನಾನು ಅಂತ ಒಂದು ಮನಸ್ಥಿತಿ ಬರುತ್ತೆ. 60 ಮರುಳು, 60 ಈ ಮಕ್ಕಳು ಮರಿಯೆಲ್ಲ ನಂಬ್ಕೊಂಡ್ರೆ ಏನಾಗೋದಿಲ್ಲ, ನಾವು ನಮ್ಮ ಜೀವನ ಒಂದಾದ್ರೂ ನಾವು ನೋಡ್ಕೊಳ್ಳೋಣ, ನಾನು ಗಳಿಸಿಟ್ಟಿರೋದನ್ನಾದ್ರೂ ಇಟ್ಟುಕೊಳ್ಳೋಣ ಅಂತ. 70 ಕೂಗು, 70 ಆಯ್ತು ಅಂತಂದ್ರೆ 70 ಆದವರು ಸುಮ್ಮನೆನಾ ಕುತ್ಕೊಂಡಿರ್ತಾರೆ, ಅಯ್ಯೋ ತೋಟದ ಕಡೆ ಮಗ ಹೋಗ್ಲಿಲ್ಲ, ಕಾಯಿ ಬಿತ್ತೋ ಏನು ಕೊಬ್ಬರಿ ಎರ್ಸ್ಕೊಂಡು ಬರ್ಲಿಲ್ಲ, ಅಯ್ಯೋ ನನ್ ಸೊಸೆ ಮೊಬೈಲ್ ಇಟ್ಕೊಂಡವ್ರು ಇನ್ನು ಹೊರಗೆ ಬಿದ್ದಿಲ್ಲ, ದನಿಗೆ ಮೇವ ಹಾಕಿ ಆಗ್ಲಿಲ್ಲ, ಹಿಂಗೆಲ್ಲ ಮಾಡ್ತಿದ್ರ, ನಾ 12 ಹೊಲ ಮಾಡ್ತಿದ್ನಾ, 10 ಸಾಂಗ್ತಿದ್ನಾ, 4 ಮದ್ವೆ ಮುಂಜಿ ಮಾಡ್ತಿದ್ನಾ ಅಂತ ಇಡೀ ದಿನ ಕೂಗ್ತಾ ಇರೋದೆ ಕೂಗ್ತಾ ಇರೋದೆ ಕೂಗ್ತಾ ಇರೋದೆ. ಯಾರು ಒಬ್ರು ಬಂದು ಕೇಳಿದ್ರೆ, ಯಪ್ಪ ಇದೇನು ಹಿಂಗೆ ಹೇಳ್ತಾ ಇದೆ ನಿನ್ ತಂದೆ ಅಂದ್ರೆ, ಅಯ್ಯೋ ಅದೊಂದು ಹೊಳೆ ಮಿಷನ್ ಬಿಡಪ್ಪ, ಸ್ವಿಚ್ಆಫ್ ಆಗೋತ್ತಿಗೆ ಸುಮ್ಮನೆ ಇರ್ತದೆ ಅಂತೇಳಿ ಹೇಳೋದು. 80 ಬಾಗು, 80 ಬಂತು ಅಂದ್ರೆ ಕೈ ನೋವು ಕಾಲು ನೋವು ಮೈ ನೋವು ಅಂತೇಳಿ ನಾವು ಬಗ್ತಾ ಬರ್ತೇವೆ, ಮಂಡಿ ನೋವು ಅಂತೇಳಿ. 90 ಮಾಗು, 90 ವರ್ಷ ಆದ ಕೂಡಲೇ ನಮ್ಮ ಮನಸ್ಸಿಗೆ ಅನಿಸ್ತದೆ ನಮ್ಗೆ ಆಗುವಂಗಿದ್ದಾಗ, ಯೌವನದಲ್ಲಿದ್ದಾಗ ಪರಮಾತ್ಮನ ಭಜನೆ ಮಾಡಲಿಲ್ಲ, ಸೇವೆ ಮಾಡಲಿಲ್ಲ ಅಂತ. ಅದಕ್ಕೂ ಮಿಕ್ಕಿ ಉಳಿದ್ರೆ, ಪರಮಾತ್ಮ ಉಳಿಸಿದ್ರೆ 100 ಶಿವನ ಪಾದ ಸೇರು ಅಂತ ಹೇಳಿ ಅದಕ್ಕೆ ಹೇಳೋದು ದಾಸರು. ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಎಲ್ಲ, ನಾನು ನನ್ನದು ಅನ್ನುತ್ತೀಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ. ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಎಲ್ಲ. ಇವೆಲ್ಲ ಜೀವನಕ್ಕಾಯ್ತು. ಉಜ್ಜೀವನ ಅನ್ನುವಂತಹದ್ದು ಒಂದಿದೆ, ಆ ಉಜ್ಜೀವನದಲ್ಲಿ ಇರುವಂತಹದ್ದೇನು? ಪರಮಾತ್ಮ. ಸುಖವಾಗಿರಲಿ ದುಃಖವಾಗಿರಲಿ, ಸಖನಾಗಿರು ನೀ ಪಾಂಡುರಂಗ. ಸುಖ ದುಃಖ ಲಾಭ ಅಲಾಭಗಳಲ್ಲಿ ಸಖನಾಗಿರು ನೀ ಪಾಂಡುರಂಗ ಅಂತ ಹೇಳಬೇಕು. ಚರಿತ್ರೆಗಳನ್ನ ಓದಬೇಕು, ಹರಿಕಥೆಗಳನ್ನ ಕೇಳಬೇಕು, ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು. ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನೇನು ರಿಟೈರ್ಮೆಂಟ್ ಲೈಫ್ ಅಲ್ಲಿ ನಾನು ಪರಮಾತ್ಮನನ್ನ ಭಜಿಸ್ತೇನೆ ಅಂತಂದ್ರೆ ಸಾಧ್ಯ ಇಲ್ಲ. ಸಮುದ್ರದ ಅಲೆಗಳು ಬರ್ತಾ ಇರುವಾಗಲೇ ಹೇಗೆ ಮುಳುಗಿ ಎದ್ದು ಸ್ನಾನವನ್ನ ಮಾಡ್ತೇವೋ, ನಮ್ಮ ಜೀವನದಲ್ಲಿ ಅದು ಒಂದು ತರ ಹೋಗ್ತಾ ಇದ್ರೆ ನಾವು ಪರಮಾತ್ಮನ ಭಜನೆಯನ್ನು ಸಹ ಅದರ ಜೊತೆ ಜೊತೆಯಾಗಿ ಮಾಡ್ತಾನೆ ಹೋಗ್ಬೇಕು. ಭಜಿಸ್ಬೇಕು ಪರಮಾತ್ಮನನ್ನ. ಏನಂತ ಭಜಿಸ್ಬೇಕು? ದಾಸನೇ ನೀ ಸೋ ನಿನ್ನ ಪಚ್ಚಿ ನಿವಾಸ ಕ್ಷಮಿಸೋ ಮುನ್ನ, ದಾಸನೇ ನೀ ಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ. ಆಶಪಾಶಗಳಲ್ಲಿ ಗಾಸಿಬಿದ್ದೇನೋ ರಂಗ, ದೋಷರಹಿತ ಪರಮೇಶ ರಕ್ಷಿಸೋ ಎನ್ನ. ದಾಸನೇ ನೀಸೋ ಎನ್ನ ಶ್ರೀನಿವಾಸ ಕ್ಷಮಿಸೋ ಮುನ್ನ. ದಾಸರುಗಳಲ್ಲಿ ಕೊಟ್ಟ ದಾಸ, ದಿಟ್ಟ ದಾಸ, ಪುಟ್ಟ ದಾಸ, ಸುಟ್ಟ ದಾಸ, ಸುಡುಗಾಡು ದಾಸ, ಹೊಟ್ಟೆ ದಾಸ ಎಂಬುದಾಗಿ. ತನ್ನ ಅವಸಾನದ ಕಾಲದಲ್ಲಿಯೂ ಸಹ ಮತ್ತೋರ್ವ ಅಪೇಕ್ಷೆ ಪಟ್ಟ ಎಂದು ತನ್ನ ಕರ್ಣ ಕುಂಡಲವನ್ನೇ ದಾನವಾಗಿಟ್ಕೊಟ್ಟಂತಹ ದಾಸ ಕೊಟ್ಟ ದಾಸ. ಅಜ್ಞಾನವೆಂಬಂತಹ ಲಂಕಾ ಪಟ್ಟಣವನ್ನ ಸುಜ್ಞಾನವೆಂಬ ಜ್ಯೋತಿಯನ್ನ ಬೆಳಗಿಸಿದಂತಹ ಆಂಜನೇಯ ಸ್ವಾಮಿ ಸುಟ್ಟ ದಾಸ, ಸುಡುಗಾಡು ದಾಸ, ಹೊಟ್ಟೆ ದಾಸ, ಮನವ ಮಂದಿರವ ಮಾಡಿ ಅದರೊಳಗೆ ಪರಮಾತ್ಮನ ಇರಿಸಿ ಪೂಜಿಸಿದಂತಹ ಬಲಭೀಮ ದೇವ ಸುಡುಗಾಡು ದಾಸ. ಇನ್ನು ದಿಟ್ಟ ದಾಸ ನಮ್ಮ ಇವತ್ತಿನ ಕಥಾನಾಯಕನಾದಂತಹ ಪ್ರಹ್ಲಾದ ದೇವ, ಆತನೇ ದಿಟ್ಟ ದಾಸ. ಎಲ್ಲಿರುವನು ನಿನ್ನ ಹರಿ ಎಂದು ತಂದೆ ಆರ್ಭಟಿಸಲಾಗಿ ತಾನು ಇರುವಲ್ಲಿಯೇ ನಿಂತಲ್ಲಿಯೇ ಆ ಪರಮಾತ್ಮನನ್ನ ಕರೆಸಿದಂತಹ ಪ್ರಹ್ಲಾದ ದೇವ ದಿಟ್ಟ ದಾಸ. ಅದಕ್ಕಾಗಿ ನಮ್ಮ ಹಿರಿಯರು ಹೇಳುವಾಗ, ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ, ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಭರೀಶ ಶುಕಶೌನಕ, ಹೀಗೆ ಭಕ್ತರ ಹೆಸರುಗಳನ್ನ ಹೇಳುವಾಗ ಪ್ರಹ್ಲಾದನ ಹೆಸರನ್ನೇ ಮೊಟ್ಟ ಮೊದಲನೆಯದಾಗಿ ಹೇಳುತ್ತಾರೆ ಎಂತಾದ ಮೇಲೆ ಆ ಪ್ರಹ್ಲಾದ ದೇವ ಭಗವಂತನಿಗೆ ಅದೆಷ್ಟು ಹತ್ತಿರದವನಿರಬಹುದು. ಅಂತಹ ಪ್ರಹ್ಲಾದ ದೇವನ ಕಥೆಯನ್ನ ಒಂದು ಸ್ವಲ್ಪ ಸಮಯಗಳ ಕಾಲ ತಮ್ಮೊಂದಿಗೆ ವಿನಿಮಯವನ್ನ ಮಾಡಿಕೊಳ್ಳುತ್ತಾ ಇದ್ದೇನೆ. ಸನಕಾದಿಗಳಿಟ್ಟಿಹ ಶಾಪದಿ ಜನಿಸಿದ್ದರು ಜಯ ವಿಜಯರು ಭವದಿ, ತನುಜರಾಗಿ ಕಶ್ಯಪ ಸುತರೀರ್ವರು ಘನಘೋರರು ವಿಕ್ರಮದೇ, ಘನಘೋರರು ವಿಕ್ರಮದೇ, ಹರಿವರಾಹವರ ಹಿರಣ್ಯ ನಂ ಕೊಂದು ಉಳಿಸಿದ ನೀದರೆಯನು ಜಲದಿ, ಹರಿಯ ದ್ವೇಷಿಸುತ ಹಿರಣ್ಯ ಕಶ್ಯಪು ತಪಕ್ಕೆ ನಿಂತ ಮಂದರ ಶಿರದೆ, ತಪಕ್ಕೆ ನಿಂತ ಮಂದರ ಶಿರದೆ, ಸತೇಪೆ ಮಂದರ ದ್ರೋಣ ತಪ ಪರಮ ದಾರುಣ ಊರ್ಧ್ವಬಾಹುರ್ನಭೋ ದೃಷ್ಟಿ ಪಾದಾಂಗುಷ್ಟಾಶ್ರಿತಾ ಅಸುರಾದಿಗಳ ಶಾಪದಿಂದ ಅಸುರ ಯೋನಿಯಲ್ಲಿ ಜನಿಸಿದ್ದಾರೆ ಜಯವಿಜಯರು. ಹಿರಣ್ಯಾಕ್ಷನನ್ನಂತೂ ಶ್ವೇತವರಾಹ ರೂಪದಲ್ಲಿ ಶ್ರೀಹರಿ ಸಂಹರಿಸಲು ಆ ತನ್ನ ಸಹೋದರನ ವಿಯೋಗವನ್ನ ತಾಳಲಾಗದೆ ಹಿರಣ್ಯಕಶ್ಯಪು ಬ್ರಹ್ಮದೇವನನ್ನ ಕುರಿತು ವರವನ್ನು ಪಡೆಯುವುದಕ್ಕಾಗಿ ಮಂದರಾದ್ರಿಯಲ್ಲಿ ತಪಸ್ಸನ್ನಾಚರಿಸುತ್ತಿದ್ದಾನೆ. ಆ ತಪವು ಹಣ್ಣಾಗಿ ಬ್ರಹ್ಮದೇವನು ಬಂದು, ಮಗು ಏನು ವರ ಬೇಕು ಕೇಳು. ಹಿರಣ್ಯಕಶ್ಯಪು ಅಂದ, ದೇವಾ ನನಗೆ ಮರಣವೇ ಬರಬಾರದು. ಎಲ್ಲಿಯಾದರೂ ಉಂಟೆ ಹುಟ್ಟು ಸಾವುಗಳು? ಈ ಜಗದ ನಿಯಮ ಕಂದ, ಅದನ್ನು ಹೊರತಾಗಿ ಏನಾದರೂ ಕೇಳು. ಸಾಧ್ಯವಿಲ್ಲ ದೇವ, ಹಗಲಾಗಲಿ ಇರುಳಾಗಲಿ, ಹಗಲಾಗಲಿ ಇರುಳಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ಆಗಸದಲ್ಲಾಗಲಿ ಪಾತಾಳದಲ್ಲಾಗಲಿ, ನೀನು ಸೃಷ್ಟಿಸಿದ ಯಾವುದೇ ಖಗ ಮೃಗ ಪಕ್ಷಿ ಪ್ರಾಣಿ ಯಾವುದರಿಂದಲೂ ಸಹ ನನಗೆ ಮರಣವೇ ಬರಬಾರದು. ದೇವಾ ಅಂತಹ ವರವನ್ನು ಕೊಡು. ತಥಾಸ್ತು. ಬ್ರಹ್ಮದೇವನಿಂದ ವರವನ್ನ ಪಡೆದು ಬಂದಂತಹ ಹಿರಣ್ಯಕಶ್ಯಪು ಮೆರಿತಾ ಇದ್ದಾನೆ. ಇತ್ತ ಏನಾಗಿದೆ, ಆ ದೈವಾಂಶದಿಂದ ಕೂಡಿರುವಂತಹ ಒಂದು ಉತ್ತಮವಾದಂತಹ ಸಂತಾನ ಆ ಕಯಾದುವಿನ ಗರ್ಭದಲ್ಲಿ ಬೆಳೀತಾ ಇದೆಯಂತೆ. ಆ ತಾಯಿಯನ್ನ ಅನೇಕ ವಿಧದಲ್ಲಿ ಸತ್ಕರಿಸ್ತಾ ಇದ್ದಾರೆ. ಹಿರಣ್ಯಕಶ್ಯಪು ಇಲ್ಲದೆ ಈ ಸಂದರ್ಭದಲ್ಲಿ ಬಂದು ಆ ಎಲ್ಲರನ್ನೂ ಶೋಣಿತಪುರದಲ್ಲಿರುವಂತಹ ರಾಕ್ಷಸರನ್ನು ಧ್ವಂಸ ಮಾಡಿ ಬಿಡ್ತೇನೆ ಅಂತ ದೇವೇಂದ್ರ ಬಂದ. ಈಗಲಾದರೂ ಇವನನ್ನ ಕರೆಸಬಹುದೇನೋ ಎಂದು ಆ ತಾಯಿಯನ್ನ ಕರೆದುಕೊಂಡು ಬಂದು ಆಕೆಯ ಕುತ್ತಿಗೆಗೆ ಖಡ್ಗವನ್ನು ಪ್ರಹರಿಸಬೇಕೆನ್ನುವಷ್ಟರಲ್ಲಿ ನಾರದ ಮಹಾಮುನಿಗಳು ಬರ್ತಾ ಇದ್ದಾರೆ ನಾರಾಯಣ ನಾಮಸ್ಮರಣೆಯೊಂದಿಗೆ. ನಾರಾಯಣಂ ಹರಿ ನಾರಾಯಣಂ, ನಾರಾಯಣಂ ಹರಿ ನಾರಾಯಣಂ, ನಾರಾಯಣಂ ಲಕ್ಷ್ಮೀ ನಾರಾಯಣಂ, ನಾರಾಯಣಂ ಲಕ್ಷ್ಮೀ ನಾರಾಯಣಂ, ನಾರಾಯಣಂ ಹರಿ ನಾರಾಯಣಂ, ನಾರಾಯಣಂ ಹರಿ ನಾರಾಯಣಂ, ನಾರಾಯಣಂ ವೇದ ಪಾರಾಯಣಂ, ನಾರಾಯಣ ನಾರಾಯಣ ಅಂತ ಬರ್ತಾ ಇದ್ರೆ, ಅಯ್ಯೋ ದೇವೇಂದ್ರ ಇದೇನು ಮಾಡ್ತಾ ಇದೀಯಾ ಅಪಚಾರ? ನಾವೆಲ್ಲರೂ ಬ್ರಹ್ಮದೇವನನ್ನ ಮರುಹೊಕ್ಕಿ ಬ್ರಹ್ಮದೇವನು ಶ್ರೀಮನ್ನಾರಾಯಣನನ್ನ ಕೇಳಲಾಗಿ ಆ ಕಯಾದುವಿನ ಗರ್ಭದಲ್ಲೊಬ್ಬ ಭಾಗವತೋತ್ತಮ ಹುಟ್ಟುತ್ತಾನೆ, ಅವನು ಬಂದು ಈ ಹಿರಣ್ಯಕಶ್ಯಪುವಿನ ಸಂಹರಿಸ್ತಾನೆ ಅಂತ ಹೇಳಿದ ಕಥೆಯನ್ನ ಮರೆತೆಯ? ಸ್ವಾಮಿ ದಯಮಾಡಿ ನನ್ನನ್ನು ಕ್ಷಮಿಸಿ, ನನ್ನಿಂದ ಅಪರಾಧವಾಯಿತು ಅಂತಾನೆ. ಆಗ ನಾರದ್ರೆ ಹೇಳ್ತಾರೆ, ಬಿಡು ಬಿಡು, ನಾನೀಕೆಯ ಸಂರಕ್ಷಣೆಯನ್ನ ಮಾಡ್ತೇನೆ ಅಂತ ತಂದು ಆ ಒಂದು ಅವರ ಪರ್ಣ ಕುಟೀರದಲ್ಲಿ ಆಕೆಯನ್ನ ಸಲಹತಾ ಇದ್ರೆ ತಾಯಿ ಬೇಸರವಾಗಿ ಬಂದು ಎದುರಿಗೆ ಕುಳಿತರೆ, ಅಮ್ಮ ಬೇಸರವಾಗುತ್ತಿದ್ದರೆ ಶ್ರೀಮನ್ ನಾರಾಯಣನ ನಾಮಸ್ಮರಣೆಯನ್ನ ಮಾಡು ಅಂತ ಹೇಳ್ತಾರೆ. ಗುರುಗಳೇ ಹೇಳಿಕೊಡಿ ಅಂತ ಕೈಯಾದು ಹೇಳಲು ನಾರದರು ಮತ್ತೆ ಆ ನಾರಾಯಣನ ಭಜನೆಯನ್ನ ಮಾಡ್ತಾ ಇದ್ರೆ ಕೈಯಾದು ಆ ಭಜನೆಯನ್ನ ಕೇಳ್ತಾ ಕೇಳ್ತಾ ಕೇಳ್ತಾ ಅಲ್ಲೇ ನಿದ್ದೆ ಹೋಗಿದ್ದಾಳೆ. ಎಲ್ಲಿಂದಲೋ ಒಂದು ಪುಟ್ಟ ಸ್ವರ, ನಮೋ ನಾರಾಯಣ ನಮೋ ವಾಸುದೇವ ನಾರಾಯಣ. ತಿರುಗಿ ನೋಡಿದರೆ ಯಾರೂ ಇಲ್ಲ, ಆ ಕಯಾದುವಿನ ಗರ್ಭದಲ್ಲಿರುವಂತಹ ಕಂದಮ್ಮ ನಾರಾಯಣ ನಾಮಸ್ಮರಣೆ ಮಾಡುತ್ತಿತ್ತಂತೆ. ಈ ಪುಟ್ಟ ಕಂದನಿಂದಲೇ ಲೋಕದಲ್ಲಿ ಭಗವನ್ನಾಮ ಸಂಕೀರ್ತನೆಯಾಗುತ್ತದೆ ಅಂತ ಬಯಸ್ತಾ ಇದ್ದಾರೆ ನಾರದರು. ಶ್ರೀಮದ್ಮಾರಮಣ ಗೋವಿಂದ ಗೋವಿಂದ. ವರದಿಂದ ಮತ್ತನಾದಂತಹ ಹಿರಣ್ಯಕಶ್ಯಪು ನೇರವಾಗಿ ಬರುತ್ತಿದ್ದಾನೆ ಶೋಣಿತಪುರಕ್ಕೆ. ಮಾರ್ಗ ಮಧ್ಯದಲ್ಲಿ ನಾರದರು ಸಿಕ್ಕಿ ನಡೆದ ವಿಷಯವನ್ನೆಲ್ಲ ಅರುಹಿ ಆ ತಾಯಿಯನ್ನ ಹಿರಣ್ಯಕಶ್ಯಪುವಿನ ಜೊತೆಗೆ ಕಳುಹಿಸ್ತಾ ಇದ್ದಾರೆ. ನವಮಾಸಗಳು ಕಳೆದು ದಶತಾರೆಯ ಸುಯೋಗದಲ್ಲಿ ಪುತ್ರ ಸಂತಾನವಾಗಿದೆಯಂತೆ. ಆ ಕಂದನ ಮುಖವನ್ನು ಕಂಡಾಗ ಉತ್ಕೃಷ್ಟವಾದಂತಹ ಆಹ್ಲಾದ ಉಂಟಾಗುವುದರಿಂದ ಆ ಪುಟ್ಟ ಕಂದನಿಗೆ ಪ್ರಹ್ಲಾದ ಅಂತ ನಾಮಕರಣ ಮಾಡಿದ್ದಾರೆ. ಮುದ್ದು ಕಂದನನ್ನ ಕಂಡಾಗ ಹಿರಣ್ಯಕಶ್ಯಪವಿಗೂ ಕಯಾದುವಿಗೂ ಎಲ್ಲಿಲ್ಲದಿರುವಂತಹ ಸಂತೋಷ. ಬಾಚಿ ಬರಸೆಳೆದ ಅಪ್ಪಿ ಮಗನನ್ನ ಮುದ್ದಾಡ್ತಾ ಇದ್ದಾನೆ. ವರ್ಷ ಒಂದು ಎರಡು ನಾಲ್ಕು ಕಳೆಯೇ ಏಳೆಂಟರ ಸಮಯದಲ್ಲಿ ಎಂಟನೇ ವರ್ಷ ಪ್ರಾಪ್ತವಾಗುತ್ತಿದ್ದಂತೆ ಆತನನ್ನ ಗುರುಕುಲಕ್ಕೆ ಕಳಿಸ್ತಾ ಇದ್ದಾರೆ ಹಿರಣ್ಯಕಶ್ಯಪು ಮತ್ತು ಕಯಾದು. ಶುಕ್ರಾಚಾರ್ಯರ ಮಕ್ಕಳಾದಂತಹ ಷಂಡಾಮರ್ಕರನ್ನ ಕರೆದು ಆ ಪುತ್ರನ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿಕೊಟ್ಟಿದ್ದಾರೆ. ಕಂದ ಪ್ರಹ್ಲಾದನಿಗೆ ಯಾವುದೇ ರೀತಿಯ ಅಕ್ಷರಾಭ್ಯಾಸಗಳಲ್ಲಿಯೂ ಆಸಕ್ತಿ ಇಲ್ಲ. ಒಡನೆ ಕರೆದರೆ ಮಕ್ಕಳ ಆಟ ಕಡಿಡದೆ ಜಿಹ್ವೇಂದ್ರಿಯದ ರಸದೆಡೆಯ ಜಾಪಲ್ಯಕ್ಕೆ ಸಿಲುಕದೆ ಸರ್ವಕಾಲದಲ್ಲಿ ಸೆಟೆದು ಮನದಾಸಕ್ತಿಯನ್ನು ಬೆಂಬಿಡದೆ ತಾನಿ ಮುರಾರನ ಅನುಗಾಲವು ಶ್ರೀಮನ್ನಾರಾಯಣನ ಭಜನೆಯಲ್ಲಿಯೇ ಕಾಲ ಕಳೆಯುತ್ತಿದ್ದಾನೆ ಪ್ರಹ್ಲಾದ. ಆ ಸಂದರ್ಭಕ್ಕೆ ಸರಿಯಾಗಿ ಅಲ್ಲಿರುವಂತ ಹುಡುಗ ಕೇಳ್ತಾನೆ, ಲೋ ಏನೋ ಮಾಡ್ತಾ ಇದೀಯಾ? ನಾನಾ? ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಇದ್ದಾನೆ. ಮತ್ತೆ ಗುರುಗಳು ಹೇಳಿಕೊಟ್ರು ಇಡೀ ಲೋಕಕ್ಕೆಲ್ಲ ಹಿರಣ್ಯಕಶ್ಯಪುವೇ ಒಡೆಯ ಅಂತ. ಎಲ್ಲಿ ಆದರೂ ಉಂಟೆ, ಇಡೀ ಲೋಕಕ್ಕೂ ಒಡೆಯ ಎನ್ನಯ್ಯ ನಾರಾಯಣ. ಹೀಗೆ ನಾರಾಯಣ ನಾಮಸ್ಮರಣೆಯನ್ನ ಮಾಡ್ತಾ ಎಲ್ಲರಲ್ಲಿಯೂ ಆ ನಾಮದ ಒಂದು ಬೀಜವನ್ನ ಬಿತ್ತಾ ಇದ್ದಾನೆ ಪ್ರಹ್ಲಾದ. ಆ ಸಂದರ್ಭಕ್ಕೆ ಸರಿಯಾಗಿ ಗುರುಗಳು ಕೂಡ ಬಂದಿದ್ದಾರೆ. ಪ್ರಹ್ಲಾದ, ಈ ನಿನ್ನ ತಂದೆಯ ನಾಡಿನಲ್ಲಿ ನಾರಾಯಣನ ನಾಮ ಉಚ್ಚರಣೆ ನಿಷೇಧ ಎಂದು ಗೊತ್ತಿದ್ದು ಕೂಡ ನೀನು ಉಚ್ಚರಿಸ್ತಾ ಇದೆಯಲ್ಲ ಮಗು. ಗುರುಗಳೇ, ಎಲ್ಲರಿಗೂ ಒಡೆಯ ಶ್ರೀಮನ್ನಾರಾಯಣ. ಈ ಗುರುಗಳಿಗೇನಾಗಿದೆ, ಶಿಕ್ಷೆ ವಿಧಿಸಬಹುದೇನೋ ಎನ್ನುವಂತಹ ಭಯ, ಪ್ರಾಣದ ಭಯ ಕಾಡ್ತಾ ಇದೆ. ಮಗು ಪ್ರಹ್ಲಾದ, ಹೀಗೆ ಹೇಳ್ಬೇಡಪ್ಪ, ನಿಮ್ಮ ತಂದೆ ಬಂದ್ರೆ ನಮ್ ಸಂಹಾರ ಖಚಿತ ಎಂದು ಹೇಳುವ ಸಂದರ್ಭಕ್ಕೆ ಸರಿಯಾಗಿ ಘಣ ಘಣ ಘಣ ಘಣ ಘಂಟೆನಾದವಾಗಿದೆ. ಬಂದಿದೆ ರಾಜರ ರಥ, ಮಂತ್ರಿಗಳು ಬಂದಿದ್ದಾರೆ, ಕುಮಾರನನ್ನ ಹಿರಣ್ಯಕಶ್ಯಪು ನೋಡ್ಬೇಕಂತೆ. ನೇರವಾಗಿ ಅರಮನೆಗೆ ಬಂದಿದ್ದಾನೆ ಪ್ರಹ್ಲಾದ ಬಾಲಕ. ತಂದೆ ಹೋಗಿ ಆ ಮಗನನ್ನ ಬರಸೆಳೆದ ಅಪ್ಪಿ ತೊಡೆಯ ಮೇಲೆ ಕೂರಿಸಿಕೊಂಡು ಕೇಳ್ತಾನೆ, ಕಂದ ಏನು ಕಲಿತೆ? ತಂದೆ, ಇಡೀ ಲೋಕಕ್ಕೆ ಯಾರು ಒಡೆಯ ಎಂಬುದನ್ನ ಕಲಿತೆ. ಹೌದಲ್ಲವೇ? ಮತ್ತೆ ಯಾರು? ಶ್ರೀಮನ್ನಾರಾಯಣ. ನಮೋ ವಾಸುದೇವ ನಾರಾಯಣ. ತೊಡೆಯ ಮೇಲಿದ್ದ ಮಗನನ್ನು ನೆಲಕ್ಕೆ ಕುಕ್ಕಿ ಕೇಳ್ತಾನೆ, ಎಲೆಲವೋ ನಾರಾಯಣ ನಾಮಸ್ಮರಣೆಯನ್ನ ಮಾಡುವವನೇ, ಗುರುಗಳೇ ಇದೇನು ಪಾಠವನ್ನು ಕಲಿಸಿದ್ದೀರಿ? ಸ್ವಾಮಿ, ಈತ ಬಂದು ಮೊದಲುಗೊಂಡು ಆಶ್ರಮದಲ್ಲಿರುವ ಮಕ್ಕಳೆಲ್ಲ ಕೆಟ್ಟೋದದ್ದಲ್ಲದೆ ನಾವು ಕೆಟ್ಟೋಗ್ತೇವೇನೋ ಎನ್ನುವಂತ ಭಯ. ಸಾಧ್ಯವಿಲ್ಲವೇ ತಿದ್ದಲು ಇವನನ್ನ ನಿಮ್ಮಿಂದ, ನಾನೇ ತಿದ್ದುತ್ತೇನೆ. ಎಲ್ಲಿ ಈ ಕುಮಾರನನ್ನ ಆ ಆನೆಯ ಕಾಲ್ ಕೆಳಗೆ ನೂಕಿ. ಹೀಗೆ ಆನೆಯ ಕಾಲ್ ಕೆಳಗೆ ಹಾಕಿದರು, ಪರ್ವತದಿಂದ ಎತ್ತಿ ಎಸೆದರು, ಸಮುದ್ರದಲ್ಲಿ ಎಸೆದರು, ಕಂದನದ ಒಂದೇ ಉಚ್ಚಾರ ನಾರಾಯಣಂ ಹರಿ ನಾರಾಯಣಂ ನಾರಾಯಣಂ ಹರಿ ನಾರಾಯಣಂ ನಾರಾಯಣಂ ಲಕ್ಷ್ಮೀ ನಾರಾಯಣಂ ನಾರಾಯಣಂ ವೇದ ಪಾರಾಯಣಂ ನಾರಾಯಣಂ ಹರಿ ನಾರಾಯಣಂ ನಾರಾಯಣಂ ಹರಿ ನಾರಾಯಣಂ ನಾರಾಯಣಂ ವೇದ ಪಾರಾಯಣಂ ನಾರಾಯಣಂ ವೇದ ಪಾರಾಯಣಂ ನಾರಾಯಣ ನಾರಾಯಣ ನಾರಾಯಣ ಶ್ರೀಮದ್ವಾರಮಣ ಗೋವಿಂದ ಗೋವಿಂದ. ಹೀಗೆ ಎಲ್ಲಿಂದಲೂ ಕೂಡ ಈ ಪುಟ್ಟ ಬಾಲಕನ ಸಂಹಾರ ಸಾಧ್ಯವಾಗದಿದ್ದಾಗ ಹಿರಣ್ಯಕಶ್ಯಪು ಚಿಂತಾಕ್ರಾಂತನಾಗಿ ಒಂದೆರುಳು ಕುಳಿತಿದ್ದಾನೆ. ನಾನಾರು ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿ ಗರ್ಭ ಸಂಜಾತ, ಅತಳ ವಿತಳ ಸುತಳ ಪಾತಾಳ ರಸಾತಳ ಮಹಾತಳಗಳನ್ನು ಮೆಟ್ಟಿ ನಿಂತ ಧೀರ, ಅಂತಹ ನನಗೆ ಈ ಹಿರಣ್ಯ ಕಶ್ಯಪುವಿಗೆ ಯಕ್ಕಚ್ಚಿತ್ ಈ ಬಾಲಕನಿಂದಲೇ ಈ ಪರಿಸ್ಥಿತಿಯೇ ಛೆ ಎಂದು ನೇರವಾಗಿ ಹೋಗಿ ಕಾರ್ಕೋಟಕ ವಿಷವನ್ನ ತಂದಿದ್ದಾನೆ, ಕಯಾದುವನ್ನ ಕರೆಸಿದ್ದಾನೆ. ತಾಯಿ ನಗನಗುತ್ತಾ ಬಂದ್ಲು. ಸ್ವಾಮಿ ಏನು ಇಗೋ ತೆಗೆದುಕೋ ಇದನ್ನ. ಸ್ವಾಮಿ ಏನಿದು? ಕಾರ್ಕೋಟಕ ವಿಷ. ನಾನು ಕುಡಿಯಲೆ, ನೀನಂತೂ ಕುಡಿಯುವೆ, ನಿನ್ನ ಗರ್ಭ ಸಂಜಾತನಿಗೆ ಕುಡಿಸು. ಸ್ವಾಮಿ ಇದೇನು ಹೇಳುತ್ತಿರುವಿರಿ, ಸ್ವಾಮಿ ಇದೇನು ಹೇಳುತ್ತಿರುವಿರಿ. ನವ ಮಾಸಗಳು ಗರ್ಭದಲ್ಲಿ ಹೊತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿದ ನನ್ನ ಕಂದನಿಗೆ ನಾನೇ ವಿಷವನ್ನ ಉಣಿಸುವುದೇ. ಹೇ ಮಾತಾ ಜಗಜ್ಜನನಿ, ಇದೆಂತಹ ಘೋರ ವಿಧಿ ನನ್ನೆದುರು ಬಂದಿದೆ ತಾಯೇ, ಇದೇನು ಘೋರ ವಿಧಿ ನನ್ನೊಡನೆ ಬಂದಿದೆ. ಸ್ವಾಮಿ ನನ್ನ ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆಯನ್ನ ಕೊಡ್ತಾ ಇದ್ದೀರಿ ಪ್ರಭು? ಯಾವ ತಪ್ಪಿಗೆ, ಯಾವ ತಪ್ಪಿಗೆ? ಇಂತಹ ಪಿಂಡವನ್ನು ಹೆತ್ತೆಯಲ್ಲ, ಆ ತಪ್ಪಿಗೆ. ಇದು ನನ್ನಿಂದ ಸಾಧ್ಯವಾಗದ ಕಾರ್ಯ ಸ್ವಾಮಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕಯಾದು ಸಂತಾನವೋ ಸೌಭಾಗ್ಯವೋ ನೀನೇ ನಿರ್ಧರಿಸು ಎಂದು ನೇರವಾಗಿ ಹೊರಟಿದ್ದಾನೆ ಹಿರಣ್ಯಕಶ್ಯಪು. ತಾಯಿ ಮರುಗ್ತಾ ವಿಷದ ಬಟ್ಟೆಲನ್ನ ತರುತ್ತಾ ಇದ್ದಾಳೆ. ಕಂದ, ಇಂದು ಈ ನಿನ್ನ ತಾಯಿ ನಿನ್ನೆದುರು ಮೃತ್ಯು ದೇವತೆಯಾಗಿ ಬಂದಿದ್ದಾಳೆ ಮಗನೇ, ಮೃತ್ಯು ದೇವತೆಯಾಗಿ ಬಂದಿದ್ದಾಳೆ. ಇಗೋ ಈ ಕಾರ್ಕೋಟಕ ವಿಷವನ್ನ ನಿನಗೆ ಉಣಿಸು ಎಂದು ನಿನ್ನ ತಂದೆಯ ಆಜ್ಞೆ ಕಂದ, ಎಂತು ಕೊಡಲಿ. ಅಮ್ಮ, ಎಲ್ಲದಕ್ಕೂ ಕಾರಣ ಶ್ರೀಮನ್ನಾರಾಯಣ. ನೀನು ಹೆದರದೆ ಈ ವಿಷವನ್ನ ನನಗೆ ಕೊಡು ಎಂದು ಆ ಕೈಯಲ್ಲಿರುವಂತಹ ವಿಷದ ಬಟ್ಟಲನ್ನ ಕಸಿದುಕೊಂಡಿದ್ದಾನೆ ಪ್ರಹ್ಲಾದ. ತಾಯಿ ಮರುಗ್ತಾ ಇದ್ದಾಳೆ. ಆರ ನಿಂದಿಸಿದೆನೋ, ಇನ್ನಾರ ಕುಲ ಕೆಡಿಸಿದೆನೋ, ಕಂದ ಪ್ರಹ್ಲಾದ ವಿಷ ಕುಡಿತೀಯ ಮಗು, ವಿಷ ಕುಡಿದು ನಿನ್ನೀ ಕೋಮಲವಾದ ದೇಹ ಬಸವಳಿದು ಬೆಂಡಾಗಿ ಒದ್ದಾಡುವುದನ್ನ ನಾನೆಂತು ನೋಡಲಿ ಮಗನೇ, ನಾನೆಂತು ನೋಡಲಿ. ಯತಿ ಬ್ರಾಹ್ಮಣರಿಗೆ ಅನ್ನ ಈಯದಾದೆನು, ಯಾವ ಪತಿವ್ರತೆಯ ನಿಂದಿಸಿದೆನೋ, ಮೈದನು ಸದಿಯ ಪತಿಯಿಂದ ಅಗಲಿಸಿದೆನೋ, ಗತಿ ಕಾಡದಿ ಹಸುತರ ಅನಾಥರನು ಗೊಳಿಸಿದೆನೋ, ಅರ ನಿಂದಿಸಿದೆನೋ ಕಂದ. ಆ ಪುಟ್ಟ ಬಾಲಕನಾದಂತಹ ಪ್ರಹ್ಲಾದ ಕೈಯಲ್ಲಿರುವ ವಿಷದ ಬಟ್ಟಲನ್ನ ಕುಡಿತಾ ಇದ್ದಾನೆ ನಾರಾಯಣ ನಾಮಸ್ಮರಣೆಯೊಂದಿಗೆ. ಹೇ ನಾರಾಯಣ, ಈ ಕಾರ್ಕೋಟಕ ವಿಷವನ್ನ ನಿನ್ನ ನಾಮ ಸ್ಮರಣೆಯೊಂದಿಗೆ ಕುಡಿದಿದ್ದೇನೆ ಎಂದು ಕುಡಿತಾ ಇದ್ದಾನೆ. ಕುಡಿದು ತಾಯಿಗೆ ಹೇಳ್ತಾನೆ, ಅಮ್ಮ ನೀನು ಹೆದರದಿರು ಮಾತ. ಜನನಿ ಅಮೃತ ಸಮಾನ ನಿನ್ನ ನಾಮ ನಾರಾಯಣ, ಅಮೃತ ಸಮಾನ ನಿನ್ನ ನಾಮ ನಾರಾಯಣ. ಇಲ್ಲ ಅನುಮಾನ ಇದಕ್ಕೆ ವೇದ ಪ್ರಮಾಣ, ಇಲ್ಲ ಅನುಮಾನ ಇದಕ್ಕೆ ವೇದ ಪ್ರಮಾಣ. ಅಮೃತ ಸಮಾನ ನಿನ್ನ ನಾಮ ನಾರಾಯಣ, ನಾರಾಯಣ ನಿನ್ನ ನಾಮ. ವಿಷಮ ಸಮಗಳೆಲ್ಲ ಶ್ರೀಹರಿಗರ್ಪಣ, ವಿಷಮ ಸಮಗಳೆಲ್ಲ ಶ್ರೀಹರಿಗರ್ಪಣ. ಕುಸುಮನಾಭನೇ ಜಗಕ್ಕೆಲ್ಲ ರಕ್ಷಣ, ಪಶುಪತಿಗೈವನು ನಿಶಿದಿನ ಸ್ಮರಣ ಪಶುಪತಿ ಆ ಶಿವ ಪಶುಪತಿ ಗೈವನು ನಿಶಿದಿನ ಸ್ಮರಣ ವಿಷಮ ಸಮಕೇತ ಹರಿಯ ಕಾರಣ ವಿಷಮ ಸಮಕೇತ ಹರಿಯ ಕಾರಣ ಅಮೃತ ಸಮಾನ ನಿನ್ನ ನಾಮ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ಅಮೃತ ಸಮಾನವಾದಂತಹ ನಾರಾಯಣನ ನಾಮೋಚ್ಚಾರಣೆಯಿಂದ ಆ ಕಾರ್ಕೋಟಕ ವಿಷವು ಅಮೃತವಾಗಿ ಬದುಕಿ ಬಂದಿದ್ದಾನೆ ಬಾಲಕ ಪ್ರಹ್ಲಾದ ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಮಗ ಬದುಕಿದ ಎಂದೊಡನೆ ನೇರವಾಗಿ ಬಂದಂತಹ ಹಿರಣ್ಯ ಕಶ್ಯಪು ಎಡೆಗಾಲಿನಲ್ಲಿ ಮಗನನ್ನ ಒದ್ದು ಕೇಳ್ತಾ ಇದ್ದಾನೆ ಎಲೆಲವೋ ವಂಶದ ಕೇಡಿ ನಾರಾಯಣ ನಾಮಸ್ಮರಣೆಯನ್ನು ಮಾಡುವವನೇ ಎಲ್ಲಿರುವನೋ ಆ ನಿನ್ನ ಹರಿ ತೋರು ಎಲ್ಲಿ ಹನು ಹರಿ ಪೇಳು ಜಾತ ಎಲ್ಲಿ ಹನು ಹರಿ ಪೇಳು ಜಾತ ಎದೆಯೊಳಗೆ ಹುದುಗಿರುವ ದ್ವೇಷಾಗ್ನಿ ಕರೆಯುತ್ತಿದೆ ಎಲ್ಲಿ ಹನು ಹರಿ ಪೇಳು ಜಾತ ತಂದೆ ಎಲ್ಲೆಲ್ಲೂ ಅವನಿರುವ ದಾತ ಎಲ್ಲೆಲ್ಲೂ ಅವನಿರುವ ದಾತ ಅಣುವಿಗೆ ಅಣುವಾಗಿ ಮಾತಿಗೆ ಮೈಯಾಗಿ ಎಲ್ಲೆಲ್ಲೂ ಅವನಿರುವ ದಾತ ಎಂದು ಆ ನಾರಾಯಣನನ್ನ ಎಲ್ಲೆಲ್ಲೂ ಇದ್ದಾನೆ ಎಂದ ಹೇಳ್ತಾ ಇದ್ದಾನೆ ಪ್ರಹ್ಲಾದ ಎಲ್ಲೆಲ್ಲೂ ಇರುವಂತ ಆ ನಿನ್ನ ಹರಿಯನ್ನ ಈ ಭವನದಲ್ಲಿರುವಂತಹ ಈ ಮಹಾಸಭೆಯಲ್ಲಿರುವಂತಹ ಆ ಸ್ತಂಭದಲ್ಲಿ ತೋರು ನಿನ್ನ ಹರಿಯನ್ನ ಅತ್ಯಂತ ಪ್ರೇಮದಿಂದ ಸ್ತೋತ್ರಗೈತಾನೆ ಪ್ರಹ್ಲಾದ ಎಲ್ಲಾ ಕಡೆಯಿಂದಲೂ ಸಿಂಹ ವ್ಯಾಘ್ರವೇ ಮೊದಲಾದಂತಹ ಪ್ರಾಣಿಗಳು ಗರ್ಜಿಸುವಂತೆ ಗರ್ಜನೆ ಕೇಳ್ತಾ ಇದೆ ಏಕ ಪ್ರಕಾರ ಆ ಕಂಬವನ್ನ ತನ್ನ ಗದೆಯಿಂದ ಹೋಗಿ ರಪ್ಪೆಂದು ಬಡಿದಿದ್ದಾನೋ ಇಡೀ ಭೂಮಂಡಲವೆಲ್ಲ ಗಡಗಡ ಗಡಗಡ ಗಡಗಡನೆ ನಡುಗುತ್ತಿದ್ದಂತೆ ನರಸಿಂಹ ಸ್ವಾಮಿ ಬಂದಿದ್ದಾನೆ ನರಸಿಂಹ ಪರಸಿಂಹ ಬ್ರಹ್ಮಸಿಂಹ ವೈಕುಂಠ ಕಂಠೀರವ ಅದೃಶ್ಯತಾತ್ಯದ್ಭುತ ರೂಪಮುದ್ವ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ ಸತ್ಯಂ ವಿದಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಶು ಜಾತ್ಮನಃ ಎಲ್ಲಾ ಕಡೆಯಿಂದಲೂ ಸಿಂಹ ವ್ಯಾಘ್ರವೇ ಮೊದಲಾದಂತಹ ಪ್ರಾಣಿಗಳು ಗುರುಗುಟ್ಟುವಂತೆ ಆ ಕಂಬದಿಂದ ನರಹರಿ ನರರೂಪಧಾರಿಯಾದಂತಹ ಬಂದಿದ್ದಾನೆ ಶ್ರೀಮನ್ನಾರಾಯಣ ಮೇಘ ಗಂಭೀರ ಧ್ವನಿಯಿಂದ ಗರ್ಜಿಸ್ತಾ ಕೇಳ್ತಾ ಇದ್ದಾನೆ ಹಿರಣ್ಯ ಕಶ್ಯಪುವನ್ನ ಎಲೈ ದೈತ್ಯ ಈಗ ಆ ಹಿರಣ್ಯ ಕಶ್ಯಪುವಿನ ಎತ್ತು ತಂದು ತನ್ನ ಕಾಲ ಮೇಲೆ ಕೂರಿಸ್ಕೊಂಡು ಅವನನ್ನೇ ಕೇಳ್ತಾನೆ ಇದು ಹಗಲೋ ರಾತ್ರಿಯ ಹಗಲು ಅಲ್ಲ ರಾತ್ರಿಯೂ ಅಲ್ಲ ನಾನು ಮಾನವನೋ ಪ್ರಾಣಿಯೋ ಮಾನವನೂ ಅಲ್ಲ ಪ್ರಾಣಿಯೂ ಅಲ್ಲ ನರಮೃಗ ಶರೀರಧಾರಿ ಇಗೋ ನನ್ನ ಕೈಯುಗುರುಗಳು ಆಯುಧವೋ ಆಯುಧವಲ್ಲದ್ದು ಆಯುಧವೂ ಅಲ್ಲ ಆಯುಧವಲ್ಲದ್ದು ಅಲ್ಲ ಬಗೆದನಂತೆ ಹೊಟ್ಟೆಯನ್ನ ಕರುಳನ್ನ ತನ್ನ ಕೊರಳಿಗೆ ಮಾಲೆಯನ್ನ ಹಾಕಿಕೊಂಡು ಆ ಎಂದು ಗರ್ಜಿಸುತ್ತಾ ಬಂದು ಕೂರ್ತಿದ್ದಾನೆ ನರಸಿಂಹ ಪ್ರಭು ಯಾರಿಗೂ ಶಾಂತನಾಗದೇ ಇರುವಂತಹ ಶ್ರೀಹರಿ ಆ ಪುಟ್ಟ ಬಾಲಕನಾದಂತಹ ಪ್ರಹ್ಲಾದನ ಭಜನೆಗೆ ಕರಗಿ ಆ ಪುಟ್ಟ ಕಂದನಾದಂತಹ ಪ್ರಹ್ಲಾದನನ್ನ ತನ್ನ ತೊಡೆಯ ಮೇಲೆ ಕುರಿಸಿಕೊಂಡಿದ್ದಾನೆ ಭಕ್ತ ವತ್ಸಲನಾದಂತಹ ಉಗ್ರ ನರಸಿಂಹ ಮತ್ತೊಂದು ತೊಡೆಯಲ್ಲಿ ತನ್ನ ಸತಿಯಾದಂತಹ ಲಕ್ಷ್ಮಿಯನ್ನ ಕೂರಿಸಿಕೊಂಡಿದ್ದಾನೆ ಲಕ್ಷ್ಮೀ ನರಸಿಂಹ ಹೀಗೆ ಈ ಪ್ರಹ್ಲಾದನನ್ನ ಕರೆದು ಹೇಳ್ತಾನೆ ಕಂದ ಈ ನಿನ್ನ ಭಕ್ತಿ ಇಡೀ ಲೋಕಕ್ಕೂ ತಿಳಿಯಾಗಲಿ ಭಾಗವತೋತ್ತಮನಾಗಿ ಬಾಳು ಕಂದ ಎಂದು ಹಾರೈಸಿದಂತಹ ಈ ನರಸಿಂಹ ಚರಿತ್ರೆಯನ್ನ ಕೇಳಿದಂತಹ ಪ್ರಹ್ಲಾದನ ಕಥೆಯನ್ನ ಕೇಳಿದಂತಹ ಸರ್ವರಿಗೂ ಸನ್ಮಂಗಳವಾಗಲಿ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ನಾರಾಯಣ ಹರಿ ಜಯ ಜಯ ವಾಸುದೇವ ಹರಿ ನಾರಾಯಣ ಹರಿ ಜಯ ಜಯ ವಾಸುದೇವ ಹರಿ